और इस भरोसे की पहचान है BIS क्वालिटी मार्क्स, ISI, CRS और हॉलमार्क। सो बी ए स्मार्ट कंज्यूमर एंड रेज योर स्टैंडर्ड विद इंडियन स्टैंडर्ड्स। LIC जीवन लाभ जोते प्रॉफिट निनगे LIC ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ, ಆದ್ರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಮಂಟೂರಿನ ರೇವಪ್ಪ ಕಾಡಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಕಣಿವಾದನ.